ಆತ್ಮಬೋಧ. ಆತ್ಮನಃ ಬೋಧ ಆತ್ಮಬೋಧ, ಆತ್ಮೈವ ಬೋಧ ಆತ್ಮಬೋಧ, ಆತ್ಮನ ಜ್ಞಾನ, ಆತ್ಮ ಬೇರೆಲ್ಲ ಜ್ಞಾನ ಬೇರೆ, ಆತ್ಮೈವ ಬೋಧ. ಆತ್ಮನಃ ಬೋಧ ಆತ್ಮನ ಜ್ಞಾನ, ಈ ಜ್ಞಾನವನ್ನ ಸ್ಪಷ್ಟಪಡಿಸುವಂತಹ ಉಪದೇಶದ ಸಂಗ್ರಹ ಆತ್ಮಬೋಧ ಎನ್ನುವ ಪ್ರಕರಣ ಗ್ರಂಥ. ಯಾರಿಗಾಗಿ ಈ ಬೋಧನೆ? ಮುಮುಕ್ಷೂಣ ಅಧಿಕಾರ. ಏನು ಅಧಿಕಾರಿ? ಮೋಕ್ಷ ಮೇ ಭೂಯ. ಮೋಕ್ಷ ಅಂದ್ರೆ ಕನ್ನಡದಲ್ಲಿ ಬಿಡುಗಡೆ, ಬಂಧನಗಳಿಂದ ಬಿಡುಗಡೆ. ಮೇ ನನಗೆ, ಭೂಯ ಉಂಟಾಗಲಿ, ನನಗೆ ಬಿಡುಗಡೆ ಉಂಟಾಗಲಿ, ಬಂಧನಗಳಿಂದ ಬಿಡುಗಡೆ ಉಂಟಾಗಲಿ ಎನ್ನುವ ತೀವ್ರವಾದ ಬಯಕೆಯನ್ನು ಇಟ್ಟುಕೊಂಡವನು ಯಾವನು? ಅವನು ಮುಮುಕ್ಷು. ಇಂತಹ ಮುಮುಕ್ಷುಗಳಿಗಾಗಿ ಅಯಂ ಆತ್ಮಬೋಧ ವಿಧೀಯತೆ, ಈ ಆತ್ಮಬೋಧನೆಯನ್ನ ಆತ್ಮೋಪದೇಶವನ್ನು ಕೊಡ್ತಾ ಇದ್ದೇವೆ. ಓವರ್ ನೈಟ್ ಯಾರು ಮುಮುಕ್ಷುಗಳಾಗೋದಿಲ್ಲ. ತಪೋವಿಹಿ ಕ್ಷೀಣ ಪಾಪಾನ, ಜನ್ಮ ಜನ್ಮಾಂತರಗಳಿಂದ ಅವನು ತಪಸ್ಸಿನಲ್ಲಿ ತೊಡಗಿ ತನ್ನ ಕಲ್ಮಶಗಳನ್ನು, ರಾಗದ್ವೇಷಗಳನ್ನು ಶಾಂತ ಮಾಡಿಕೊಂಡಿದ್ದಾನೆ. ತೀವ್ರವಾದ ವೈರಾಗ್ಯವನ್ನು ಹೊಂದಿದ್ದಾನೆ. ಇಂಥವನು ಮಾತ್ರ ಮುಮುಕ್ಷು ಆಗ್ಲಿಕ್ಕೆ ಸಾಧ್ಯ. ಇಂತಹ ಮುಮುಕ್ಷುವಿಗೆ ಈ ಆತ್ಮೋಪದೇಶವನ್ನು ಕೊಡಲಾಗುತ್ತದೆ. ವಿಷಯ ಅಧಿಕಾರಿ ಸಂಬಂಧ ಅಧಿಕಾರಿ ಮತ್ತು ವಿಷಯಗಳ ಸಂಬಂಧ. ಯಾರಿಗಾಗಿ ಈ ಮೋಕ್ಷೋಪದೇಶವನ್ನು ನಾವು ಕೊಡ್ತಾ ಇದ್ದೀವೋ, ಅಧಿಕಾರಿ ವಿಷಯ, ಈ ವಿಷಯ ಮೋಕ್ಷೋಪದೇಶ, ಇವು ಎರಡು ಬೇರೆ ಅಲ್ಲ. ಈ ಮೋಕ್ಷೋಪದೇಶವನ್ನು ಪಡೆಯುವವನು ಯಾವನಿದ್ದಾನೋ ಅವನು ಮುಕ್ತನೇ ಇದ್ದಾನೆ. ಸೊ ಇದು ಅಧಿಕಾರಿ ಮತ್ತು ವಿಷಯಗಳಲ್ಲಿ ಸಂಬಂಧ, ಅನ್ಯೋನ್ಯ ಸಂಬಂಧ ಅಂತ ಕರೀತಾರೆ. ಆತ್ಮನ ಸಂಬಂಧ ನಮಗೇನಿದೆಯೋ ಈ ಒಂದು ವಿಷಯ ಮಾತ್ರ ಅನ್ಯೋನ್ಯ ಸಂಬಂಧ, ಬಾಕಿ ಎಲ್ಲ ಸಂಬಂಧಗಳು ಅನ್ಯ ಸಂಬಂಧ, ಅವಲಂಬಿತ ಸಂಬಂಧ, ಆಶ್ರಿತವಾದ ಸಂಬಂಧ. ಈ ಒಂದು ಸಂಬಂಧ ಏನಿದೆಯೋ ಇದು ಸ್ವಾವಲಂಬಿತವಾದ ಸಂಬಂಧ. ಇದು ಹೇಗಿರ್ತದೆ? ಇದು ಪ್ರಾಪ್ತಸ್ಯ ಪ್ರಾಪ್ತಿ, ಬಾಕಿ ಎಲ್ಲ ಸಂಬಂಧಗಳು ಅಪ್ರಾಪ್ತಸ್ಯ ಪ್ರಾಪ್ತಿ. ನನ್ನ ಹತ್ರ ಇಲ್ಲ, ನಂದಲ್ಲ, ಈ ಕಾರಣವಾಗಿ ಅದು ನಮಗೆ ಲಭ್ಯವಾಗಿರ್ತದೆ. ಏನಂತ ಲಭ್ಯವಾಗಿರ್ತದೆ? ನಾ ಪಡ್ಕೊಂಡೆ, ನಾ ಹೊಂದಿದೆ, ನಾನು ಸಿದ್ಧ ಮಾಡಿಕೊಂಡೆ, ನನಗಿದು ಪ್ರಾಪ್ತವಾಯಿತು, ಇದು ನನಗೆ ಯಾರು ಅನುಗ್ರಹಿಸಿದರು, ಎಲ್ಲ ಅನ್ಯ ಸಂಬಂಧ. ಆಪ್ಯಂ ಪ್ರಾಪ್ಯಂ ಉತ್ ಉತ್ಪಾದ್ಯಂ ಸಂಸ್ಕಾರ್ಯಂ. ನಾಲ್ಕು ಭಾಗಗಳಲ್ಲಿ ನಾವು ನಮ್ಮ ವ್ಯವಹಾರಗಳಿಗೆ ಫುಲ್ ಸ್ಟಾಪ್ ಕೊಡ್ತಾ ಬರ್ತಾ ಇದ್ದೇವೆ. ಅಂದ್ರೆ ನಾವು ಕೊಟ್ಟದ್ದು ಫುಲ್ ಸ್ಟಾಪು, ಆದ್ರೆ ಅದು ಅಲ್ಲಿ ಕೊಡಬೇಕಾದ್ರು ಕಾಮ ಆಗಿತ್ತು. ಹೀಗಾಗಿ ಸಂಸಾರ ಮುಂದುವರಿತು. ಫುಲ್ ಸ್ಟಾಪ್ ಕೊಡ್ಲಿಕ್ಕೆ ಹೋಗಿರ್ತೇವೆ, ಸ್ಟಾಪ್ ಅಂತ ಕೊಡ್ತೇವೆ, ಅದು ಏನಾಗ್ತದೆ ಪೆನ್ ಹೊಲ್ತೇವೆ ಅದು ಕಾಮ ಆಗುತ್ತೆ. ಅಲ್ಪ ವಿರಾಮ ಚೋಟಿಸಿ ಬ್ರೇಕ್ ಅಂತಾನೆ. ಮತ್ತೆ ಶುರು ಆಗ್ತದೆ ಸಂಸಾರ ಎಲ್ಲ ಹಿಂಗೆ. ಸೊ ಅವ್ರು ಹೇಳ್ತಾರೆ, ನೀವು ಏನು ಸಂಸಾರದಲ್ಲಿ ಏನ್ ಹೇಳ್ತಾರೆ, ಪಾಶಾಗಟ್ಟಿ ಅಂತ ಹೋಗೋದು ಮುಟ್ಟೋದು ಓಡಬರೋದು, ಹೋಗೋದು ಮುಟ್ಟೋದು ಓಡೋದು. ಏನ್ ಮುಟ್ಟೋದು? ಟಾರ್ಗೆಟ್. ಟಾರ್ಗೆಟ್ ಮುಟ್ಟಿ ಓಡೋದ್ರೆ ಮತ್ತೆ ಟಾರ್ಗೆಟ್ ಮುಟ್ಟಿ ಓಡಬಂದ್ರೆ ಸಂಸಾರಿಗಳನ್ನ ಏನ್ ಮಾಡ್ತಾರೆ, ಟಾರ್ಗೆಟ್ ಮುಟ್ತಾರೆ, ಓಡಿ ಬಂದು ಮುಂದಿನ ಟಾರ್ಗೆಟ್ ಅನ್ನ ಮತ್ತೆ ರೆಡಿ ಮಾಡ್ಕೊಳ್ತಾರೆ. ಹೀಗಾಗಿ ಚೋಟಿಸಿ ಬ್ರೇಕ್ ಅಂತ ಹೇಳ್ತಾನೆ. ಇಲ್ಲಿ ಅಷ್ಟೇ ಮುಗಿತಪ್ಪ ಅಂತ ಇಲ್ಲೇ ಇಲ್ಲ, ಅದಂಗೇ ಮುಂದುವರಿತದೆ. ಯಾವನೋ ಒಬ್ಬನಿಗೆ ಸಾಕಪ್ಪ, ಎಲ್ಲಾ ಬೇಕೂಪ್ಗಳಲ್ಲಿ ಒಬ್ಬ ಸಾಕಪ್ಪ ಅನ್ನೋ ಇದ್ದೆ ಅಂತ. ಎಲ್ಲ ಲಕ್ಷಾಂತರ ಬೇಕೂಪ್ಗಳಿದ್ರು ಚಿಂತೆ ಇಲ್ಲ, ಒಬ್ಬನು ಯಾವನೋ ಸಾಕಪ್ಪ ಅಂತ ಇದ್ದೇ ಇರ್ತಾನ ಅವನಿಗೆ ಈ ವಿದ್ಯೆ ಅಷ್ಟೇ. ಉಳಿದವರೆಲ್ಲ ಚೆನ್ನಾಗಿರಿ ಏನದು ಚಂದಾಗಿರಲಿ, ಏನು ಬೇಡಲಿ ರಾಮಕೃಷ್ಣ ಜಗವೆಂಬುದು, ಜ್ಞಾನ ಭಕ್ತಿ ಕೊಡು ನಮಗೆ ಒಂದೇ ಕೊಟ್ಟ. ಆಮೇಲೆ ನುಡಿಯನು ಎನ್ನ ಎನ್ನ ಮುಂದೆ ಅಂದವರೆಲ್ಲ ಅಂದಾಗಿರಲಿ, ನನ್ನ ಹಿಂದೆ ಬೈದವರೆಲ್ಲ ಚಂದಾಗಿರಲಿ, ನನ್ನ ಮುಂದೆ ಅಂದವರೆಲ್ಲ ಅಂದಾಗಿರಲಿ. ನೋಡ್ರಿ, ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ, ಬಂದು ಹೋದವರೆಲ್ಲ ಭತ್ತದ ಗದ್ದೆ ಬೆಳೆ, ಬಂದು ಹೊತ್ತವರೆಲ್ಲ ಭತ್ತದ ಗದ್ದೆ ಬೆಳೆ. ಇನ್ನೇನ್ ಬೇಡಲಿ ನಾನು. ಇವನು ಹೇಗಿರ್ತಾನೆ, ಪರಿಪಕ್ವವಾದ ವ್ಯಕ್ತಿ ಹೀಗಿರ್ತಾನೆ, ಅವನಿಗೆ ಈ ಮೋಸ ವಂಚನೆ ಎಲ್ಲ ಸಾಕು ಸಾಕಾಗಿ ಹೋಗಿರ್ತದೆ. ಮತ್ತು ಅವ್ರು ಎಷ್ಟು ಹಣ್ಣಾಗ್ಬಿಟ್ಟಿರ್ತಾರಂದ್ರೆ ಅವ್ರ ಶಾಪ ಕೊಡೋ ಸ್ಥಿತಿಯಲ್ಲಿ ಕೂಡ ಇಲ್ಲ. ಅವ್ರು ಕೆಟ್ಟವರಾದ್ರೇನು ಒಳ್ಳೆಯವರಾದ್ರೇನು, ಆದ್ರೆ ನನಗಾಗ್ಬೇಕಾದೇನಿಲ್ಲ, ಯಾಕೆ ನನಗೇನು ಬೇಕುಗಳು ಉಳಿದೇ ಇಲ್ಲ ಈಗ. ಸೊ ಆಯ್ತಪ್ಪ, ನೀವು ಹೆಂಗಿದ್ರು ಹಂಗೆ ಚೆಂದಾಗಿರ್ರಿ ಅಂತೇಳಿ ಆ ಮಟ್ಟದಲ್ಲಿ ಅವನೇನಾಗಿರ್ತಾನೆ, ಪಕ್ವತೆಯನ್ನು ಹೊಂದಿರ್ತಾನೆ. ಹೀಗಾಗಿ ಅವನು ಮೋಕ್ಷವನ್ನು ಬಯಸ್ತಾನೆ. ಸಾಕಲ್ಲ ಇನ್ನ ಬಂಧು ಬಾಂಧವರಿಂದ ಮಿತ್ರ ಸಂಬಂಧಗಳಿಂದ ಈ ತಾತ್ಕಾಲಿಕವಾದ ಸುಖದಿಂದ ಈ ಪ್ರೇಯಸ್ಸುಗಳಿಂದ ಇವುಗಳೆಲ್ಲವುಗಳಿಂದಲೂ ಕೂಡ ಏಕೋ ಆಗ್ತಾ ಇದೆ. ಇವೆಲ್ಲವುಗಳಿಂದ ಪರವಾಗಿಲ್ಲ ಬಿಡುಗಡೆ ಬೇಕು ಅಂತ ಬಯಸಿದಂತಹ ಮನುಷ್ಯ ಅವನು ಸ್ವರೂಪದಿಂದ ಮುಕ್ತನೇ ಇದ್ದಾನೆ. ಆದ್ದರಿಂದ ಅನ್ಯೋನ್ಯ ಸಂಬಂಧ, ಅಧಿಕಾರಿಗೂ ಮತ್ತು ವಿಷಯಕ್ಕೂ ಅನ್ಯೋನ್ಯ ಸಂಬಂಧ. ಪ್ರಯೋಜನ ಮುಕ್ತಿನೇ ಪ್ರಯೋಜನ, ಇನ್ನೊಂದು ಏನ್ ಪ್ರಯೋಜನ? ಜನ್ಮ ಮರಣಗಳು ಸ್ತಬ್ಧವಾಗ್ತವೆ. ಹೀಗೆ ಅನುಬಂಧ ಚತುಷ್ಟಯಗಳನ್ನ ಈ ಒಂದೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಯಾಕೆ ಗೊತ್ತಿಲ್ಲ, ಇದಕ್ಕೆ ಮುಂಚೆ ಇನ್ನೊಂದು ಶ್ಲೋಕ ಇರಬೇಕಾಗಿತ್ತು. ಎಲ್ಲಿದೆ ಅದು? ಇದ್ರಾಗಿಲ್ಲ ನೋಡ್ರಿ. ಹಂಗಾಗಿ ಅದು ಪ್ರೇಯರ್, ಪ್ರಾರ್ಥನೆ ಅದ ಅಶಾಂತಿ. ನಮ ಶ್ರೀ ಶಂಕರಾನಂದ, ನಮ ಶ್ರೀ ಶಂಕರಾನಂದ ಗುರು ಪಾದಾಂಬು ಜನ್ಮನಿ, ಗುರು ಪಾದಾಂಬು ಜನ್ಮನಿ ಕವಿಲಾಸ ಮಹಾಮೋಹ, ಕವಿಲಾಸ ಗ್ರಾಹ ಗ್ರಾಸೈಕ ಕರ್ಮಣಿ. ಇದು ಶ್ಲೋಕ ಅಲ್ಲ, ಇದಲ್ಲ. ಯಾವ್ದಿದೆ ಅಲ್ಲಿ ನೋಡಿ, ಇದೆಯಾ? ನಮ ಶ್ರೀ ಶಂಕರ ಅಂತಿದೆಯಾ ಪ್ರಾರಂಭಕ್ಕೆ? ಎಷ್ಟೊಕ್ಕೆ ದೋಣ್ ವರಿ, ಅದೊಂದು ಬೇರೆ ಶ್ಲೋಕ ಇದೆ, ಹುಡುಕ್ಬೇಕು. ಇದಲ್ಲ, ಇದು ಎದುರೊಳಗೆ ಬರ್ತದೆ. ಅದ್ವೈತ ಮಕರಂದ, ಅದ್ವೈತ ಮಕರಂದ ಅನ್ನುವಂತ ಗ್ರಂಥಕ್ಕೆ ಇದು ಪ್ರಾರ್ಥನಾ. ನಮ ಶ್ರೀ ಶಂಕರಾನಂದ ಗುರು ಪಾದಾಂಬು ಜನ್ಮನೆ. ಆಮೇಲೆ ಪಂಚದಶಿಗೂ ಕೂಡ ಇದೆ ಬರ್ತದೆ, ಪಂಚದಶಿಗೂ ಕೂಡ ಇದೆ ಬರ್ತದೆ ಅಂತ ಅನ್ಕೋತೇನೆ. ಹೌದಾ? ಹೌದಲ್ಲ, ಪಂಚದಶಿಗೂ ಇದೆ ಬರ್ತದೆ. ಪ್ರಾರ್ಥನಾ ಶ್ಲೋಕ ಇಲ್ಲ. ಎರಡನೇ ಶ್ಲೋಕಕ್ಕೆ ಹೋಗೋಣ, ಅದು ಆಗಿದೆ. ಗೋಧೋನ್ಯ ಸಾಧನೆಭ್ಯೋಹಿ, ಗೋಧೋನ್ಯ ಸಾಧನೆಭ್ಯೋಹಿ ಸಾಕ್ಷಾನ್ ಮೋಕ್ಷೈಕ ಸಾಧನಂ, ಸಾಕ್ಷಾನ್ ಮೋಕ್ಷೈಕ ಸಾಧನಂ ಪಾಕಸ್ಯ ವನ್ನಿವ ಜ್ಞಾನಂ, ಪಾಕಸ್ಯ ವನ್ನಿವ ಜ್ಞಾನಂ ವಿನಾ ಮೋಕ್ಷೋ ನ ಸಿದ್ಧ್ಯತಿ, ವಿನಾ ಮೋಕ್ಷೋ ನ ಸಿದ್ಧ್ಯತಿ. ಪಾಕಸ್ಯ ವನ್ನಿವತ್, ಅಡಿಗೆ ಮಾಡಲಿಕ್ಕಾಗಿ ಉರಿ ಅಥವಾ ಬೆಂಕಿಯ ಅವಶ್ಯಕತೆ ಎಷ್ಟು ಇದೆಯೋ, ಆ ಬೆಂಕಿ ಇಲ್ಲದೆ ಹೋದಲ್ಲಿ ಅಡಿಗೆ ಸಾಧ್ಯವಿಲ್ಲ ಅನ್ನುವ ಸಿದ್ಧಾಂತ ಹೇಗೋ, ಹಾಗೆ ಜ್ಞಾನಂ ವಿನಾ ಮೋಕ್ಷ ನ ಸಿದ್ಧ. ಜ್ಞಾನವಿಲ್ಲದೆ ಮೋಕ್ಷವು ಸಿದ್ಧವಾಗುವುದಿಲ್ಲ. ಇಲ್ಲಿ ಪ್ರಾರಂಭದಲ್ಲಿಯೇ ಕರ್ಮ ಮತ್ತು ಜ್ಞಾನ ಹೇಗೆ ಒಂದಕ್ಕೊಂದು ವಿರುದ್ಧವಾಗಿವೆ ಅನ್ನೋದನ್ನ ಪ್ರಾರಂಭದಲ್ಲೇ ತಿಳಿಸಿಬಿಡ್ತಾರೆ. ಜ್ಞಾನವನ್ನು ಹೊರತುಪಡಿಸಿ ಅನ್ಯ ಸಾಧ್ಯ ಅನ್ಯ ಸಾಧನೆಭ್ಯ, ಜ್ಞಾನವನ್ನು ಹೊರತುಪಡಿಸಿ ಬೇರೆ ಇನ್ನು ಯಾವ ಅನ್ಯ ಸಾಧನೆಗಳಿಂದಲೂ ಕೂಡ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಮತ್ತೇನೋ ಬೋಧ ಸಾಕ್ಷಾತ್ ಮೋಕ್ಷೈಕ ಸಾಧನಂ, ಜ್ಞಾನವು ಮೋಕ್ಷಕ್ಕೆ ಸಾಕ್ಷಾತ್ ಒಂದೇ ಒಂದು ಸಾಧನೆ. ಜ್ಞಾನ ಸಂಸ್ಕೃತದಲ್ಲಿ ಪ್ರಮಾ, ಪ್ರಮಾ ಯಾವುದನ್ನ ಕರಾರುವಾಕ್ಕಾಗಿ ತಿಳಿಯಲು ಸಾಧ್ಯವೋ, ಐ ರಿಪೀಟ್, ಯಾವುದನ್ನ ಕರಾರುವಾಕ್ಕಾಗಿ ತಿಳಿಯಲು ಸಾಧ್ಯವೋ ಅದನ್ನ ಪ್ರಮಾ ಅಂತ ಕರೀತಾರೆ. ಪ್ರಮಾ ಮಾ ಶಬ್ದ ಮಾನಂ ಅಳತೆಗೆ ಬದ್ಧವಾದದ್ದು, ಅಳತೆಗೆ ಬದ್ಧವಾದದ್ದು. ಒಂದು ಯಾವುದಾದ್ರೂ ಅಳತೆಗೆ ಬದ್ಧವಾಗಿರ್ಬೇಕಾದ್ರೆ, 1 meter ಇದೆ, 1 liter ಇದೆ, 1 kilo ಇದೆ, ಯಾವುದಾದ್ರೂ ಒಂದು ಅಳತೆಗೆ ಬದ್ಧವಾಗಿರ್ಬೇಕಾದ್ರೆ ಅಳೆಯಲ್ಪಡುತ್ತದೆ. ಏತರಿಂದ ನಾವು ಅಳೆಯುತ್ತೇವೆಯೋ ಆ ಅಳತೆಗೆ ಅದು ಪ್ರಮಾಣ. ಏತರಿಂದ ನಾವು ಅಳೆಯುತ್ತೇವೆಯೋ ಇಂತಿಷ್ಟು ಅಂತ ನಮಗೆ ಸ್ಪಷ್ಟವಾಗ್ತದೋ ಅದು ಸ್ಪಷ್ಟವಾಗಲಿಕ್ಕೆ ಏತರಿಂದ ಅಳೆಯುತ್ತೇವೆಯೋ ಅದು ಪ್ರಮಾಣ. ತಕ್ಕಡಿಯಿಂದೋ ನಾವು ಅಳಿತೇವೆ, ಟೇಪ್ನಿಂದ ಅಳಿತೇವೆ, ಅದು ಪ್ರಮಾಣ. ಸೊ ಸಂಸ್ಕೃತದಲ್ಲಿ ಏನರ್ಥ ಆಗ್ತದೆ? ಪ್ರಮಾ ಜನಕಂ ಪ್ರಮಾಣಂ, ಜ್ಞಾನ ಹುಟ್ಟುವುದು ಏತರಿಂದಲೋ ಅದನ್ನ ಪ್ರಮಾಣ ಅಂತ ಕರೀತಾರೆ. ಎಲ್ಲವೂ ಕೂಡ ವ್ಯವಹಾರ ಪ್ರಮಾಣಬದ್ಧವಾಗಿದ್ದರೆ ಎಲ್ಲಿಯೂ ಸಮಸ್ಯೆಗಳು ಬರುತ್ತವೆ. ಸಮಸ್ಯೆಗಳ ಉತ್ಪತ್ತಿ ಪ್ರಮಾಣವನ್ನು ದುರುಪಯೋಗ ಮಾಡಿಕೊಂಡಾಗ, ಪ್ರಮಾಣವನ್ನು ಉಪಯೋಗಿಸದೇ ಇದ್ದಾಗ ಸಮಸ್ಯೆ ಉತ್ಪತ್ತಿ ಆಗ್ತದೆ. ಅನ್ಯಥಾ ಜಗಳಕ್ಕೆ, ಮೋಸಕ್ಕೆ, ವಂಚನೆಗೆ ಕಾರಣವೇ ಇಲ್ಲ. ಹೀಗೆ ಜ್ಞಾನಂ, ಹೇಗೆ ಜ್ಞಾನಂ ಕಂಪ್ಲೀಟ್ ಅಂತಂದ್ರೆ ಅದು ಪ್ರಮಾಣಜನಿತವಾಗಿದ್ದರೆ ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಪ್ರಮಾಣ ಇಲ್ಲ ಅಂತಂದ್ರೆ ಅದು ಜ್ಞಾನ ಅಲ್ಲ, ಅಷ್ಟೇ ಅಲ್ಲ, ಸಂದಿಗ್ಧ, ಸಂಶಯಕ್ಕೆ ಆಸ್ಪದ, ಸಂದೇಹಕ್ಕೆ ಆಸ್ಪದ, ಕ್ವಶ್ಚನಿಗೆ ಆಸ್ಪದ, ಇವಷ್ಟು ಸಮಸ್ಯೆಗಳಿಗೆ ಅದು ಆವಾಗಲೇ ಜಗಳ ಇತ್ಯಾದಿಗಳು ಶುರುವಾಗುವುದು. ಆತ್ಮಜ್ಞಾನವು ಇದಕ್ಕೆ ಹೊರತುಪಡಿಸಿಲ್ಲ. ಶಬ್ದ ಸ್ಪರ್ಶಾದಿಗಳಿಗೆ ಹೇಗೆ ಪ್ರಮಾಣಗಳ ಅವಶ್ಯಕತೆ ಇದೆಯೋ, ಶಬ್ದ ಸ್ಪರ್ಶಾದಿಗಳಿಗೆ ಹೇಗೆ ಪ್ರಮಾಣದ ಅವಶ್ಯಕತೆ ಇದೆಯೋ, ಆತ್ಮಜ್ಞಾನಕ್ಕೂ ಪ್ರಮಾಣದ ಅವಶ್ಯಕತೆ ಇದೆ. ಶಾಸ್ತ್ರವು ಪ್ರಮಾಣ, ಉಪನಿಷತ್ ವಾಕ್ಯಗಳು ಪ್ರಮಾಣ. ಈ ಉಪನಿಷತ್ ವಾಕ್ಯಗಳು ಹೇಗಿರ್ತವೆ ಅಂದ್ರೆ, ನಮ್ಮ ಇಂದ್ರಿಯಗಳು ಇದ್ದಾವೆ, ಇಂದ್ರಿಯಗಳನ್ನು ನಾವು ಉಪಯೋಗಿಸ್ಕೋತೀವಿ, ಆದರೆ ಅವು ಏನು ಹೇಳ್ತಾವ ಅದನ್ನು ನಾವು ಸಂಶಯಿಸೋದಿಲ್ಲ. ಕಣ್ಣು ಹೇಳ್ತದ ಇದು ಹಳದಿ ಹೂವು. ಇವತ್ತಿನವರೆಗೂ ಒಬ್ಬರು ನಾವು ಕಣ್ಣಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿಲ್ಲ, ಏನ್ ಗ್ಯಾರಂಟಿ ಇದು ಹಳದಿ ಹೂವು? ನಾವು ಪ್ರಶ್ನಿಸೇ ಇಲ್ಲ, ಪ್ರಶ್ನಿಸುವ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ಕಣ್ಣು ಅಷ್ಟು ನಿಸ್ವಾರ್ಥವಾದಂತಹ ಜ್ಞಾನವನ್ನು ಉತ್ಪತ್ತಿ ಮಾಡುತ್ತೆ. ಅದೇ ರೀತಿ ಇತರ ಇಂದ್ರಿಯಗಳು, ಕಣ್ಣನ್ನು ನಾವು ಹೇಗೆ ಸಂಶಯಿಸುವುದಿಲ್ಲವೋ, ಶ್ರವಣೇಂದ್ರಿಯವನ್ನು ನಾವು ಹೇಗೆ ಸಂಶಯಿಸುವುದಿಲ್ಲವೋ, ಹಾಗೆಯೇ ಶಾಸ್ತ್ರವಾಕ್ಯಗಳನ್ನು ಕೂಡ ಸಂಶಯಿಸಬಾರದು. ಇವು ಆವನ್ನೂ ಸಂಶಯಿಸುವುದಿಲ್ಲ, ಶಾಸ್ತ್ರ ಬಿಡಂಗಿಲ್ಲ, ಅದನ್ನು ಮಾತ್ರ ಸಂಶಯ ಮಾಡ್ತೀವಿ. ಏನ್ ಗ್ಯಾರಂಟಿ ನಾ ಆತ್ಮ ಅಂತೇಳಿ ನೀವು ಬ್ರೈನ್ ವಾಶ್ ಮಾಡ್ಲಿಕ್ಕತ್ತಿರ್ಬೋದು, ಅದೊಂಚೂರು ಹೇಳ್ತೀನಿ. ಬ್ರೈನ್ ವಾಶ್ ಮಾಡ್ಲಿಕ್ಕೆ ಏನ್ ಬೇಕು? ನಿನ್ನ ಮನಸ್ಸಿನ ಸ್ವಾತಂತ್ರ್ಯತೆ ನೀ ಕಳ್ಕೊಂಡಿರ್ಬೇಕು, ಆ ಮನಸ್ಸಿನ ಮೇಲೆ ನನ್ನ ಅಧಿಕಾರ ಇರಬೇಕು, ಅವಾಗ ಮಾತ್ರ ಬ್ರೈನ್ ವಾಶ್ ಆಗ್ತದೆ. ಅರ್ಥ ಆಯ್ತೇನ್ರಿ? ಈಗೆಷ್ಟು ಅಂದಾಜಾಗಿ 2 ವರ್ಷ ಆಯ್ತು ಉಪನ್ಯಾಸ ಕೇಳಿದ್ದು. ನೀವು ನಿಮ್ಮ ಬುದ್ಧಿಯಿಂದ ಸ್ವತಂತ್ರವಾಗಿ ವಿಚಾರ ಮಾಡ್ತಾ ಇದ್ದೀರೋ ಇಲ್ಲೋ? ಏನ್ ನನ್ನ ಕೈಯಾಗ ಕೊಟ್ಟು ಸುಮ್ಮನೆ ಕೂತ್ಕೊಂಡಿಲ್ಲ ಇಲ್ಲ, ನಿಮ್ ನಿಮ್ ಸ್ವಾತಂತ್ರ್ಯ ನಿಮಗಿದೆ. ಇಲ್ಲಿ ಹೇಳುವ ವಿಚಾರ ಆಕ್ಸೆಪ್ಟ್ ಮಾಡಬಹುದು ಮಾಡಿದ್ದಿಲ್ಲ. ಅಂದಮೇಲೆ ಇಲ್ಲಿ ಬ್ರೈನ್ ವಾಷಿಂಗ್ ಏನ್ ಅವಶ್ಯಕತೆ ಇದೆ? ನಾನು 35 ವರ್ಷದಿಂದ ಕೇಳ್ತಾನೆ ಇದ್ದೀನಿ ಮಾತನ್ನು. ಹೇಳಿದ್ದ ಹೇಳ್ತಾರೆ, ಕೇಳಿದ್ದ ಕೇಳ್ತೀವಿ, ಆದ್ರೂ ಕ್ಲಾಸಿಗೆ ಹೋಗೋದು ಬಿಡಂಗಿಲ್ಲ. ಯಾಕೆ ಗೊತ್ತದೆ ಇಲ್ಲೇ ಅಂತ ಒಬ್ಬ ಅವನು ಕೇಳ್ತಾನೆ. ಅವಾಗ ಅವ ಅಂತಾನೆ, ನನಗೆ ಗೊತ್ತಿಲ್ಲಪ್ಪ ನೀವು ಯಾಕೆ ಹೋಗ್ತೀನಿ ಹಂಗಿಲ್ಲ. ಹಂಗ ನಮ್ಮ ಮನಸ್ಸನ್ನ ತಮ್ಮ ಮಾಯಾಗಳು ಹಿಡ್ಕೊಂಡ್ಬಿಡ್ತಾರೆ. ಅವರು ಏನ ಶಬ್ದ ಉಪಯೋಗ ಮಾಡಿದ್ರು ಮಾರಯ್ಯ, ಮೊಟ್ಟ ಮೊದಲನೇ ಸಲ ಬಳ್ಳಾರಿ ಮಾಡಿದ್ರು ಉಪಯೋಗ. ಹಾ ಏನದು ಸಂಮೋಹನ ವಶೀಕರಣ, ಹಿಪ್ನೋಟೈಸ್ ಮಾಡಿಬಿಟ್ಟಾರೆ. ಅಂತೀವ ಬರ್ತಾ ಇರೋ ಹೇಳ್ತಾನೆ ಇನ್ನೊಬ್ಬರಿಗೆ, ಹಿಪ್ನೋಟೈಸ್ ಮಾಡಿಬಿಟ್ಟಾರಪ್ಪ, ನಾವು ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಏನ್ ಹೇಳ್ಬೇಕೀಗ. ಇವತ್ತಿಗೂ ಅದು ಕಾಮೆಂಟ್ ಹಂಗ ಚಾಲನೆ ಇರ್ತದೆ. ಜನ ವಿಚಾರ ಮಾಡಿ ಮಾತಾಡುದು, ತಾವ್ ಏನ್ ಮಾತಾಡ್ತಾರ ಅವ್ರಿಗೆ ಗೊತ್ತಿರುದು. ಐಸೆ ಈ ಬಾತೆ ಕರ್ತೆ ಸೋಡೋ ಇನ್ನ ಬಾತು. ಪ್ರಮಾಣ ಸೊ ಆತ್ಮಜ್ಞಾನಕ್ಕೆ ಏನು ಪ್ರಮಾಣ? ಆತ್ಮಜ್ಞಾನಕ್ಕೆ ಹೇಗೆ ಕಲರಿಗೆ ದೃಷ್ಟಿ ಪ್ರಮಾಣವೋ, ಶಬ್ದಕ್ಕೆ ಶ್ರವಣೇಂದ್ರಿಯ ಪ್ರಮಾಣವೋ, ರುಚಿಗೆ ನಾಲಿಗೆಯ ಪ್ರಮಾಣವೋ, ಹಾಗೆ ಆತ್ಮಜ್ಞಾನಕ್ಕೆ ಶಾಸ್ತ್ರವು ಪ್ರಮಾಣ. ಏನ್ ಹೇಳ್ತದೆ ನಿಮ್ ಶಾಸ್ತ್ರ? ನೀ ಜೀವಲ್ಲ, ನೀ ಪರಬ್ರಹ್ಮನೇ ಇದ್ದೀಯಾ. ಕೆಲಸದ ತಕ್ಷಣ ಜ್ಞಾನ ಆಗಿಬಿಡ್ತದ? ಆಗಿಬಿಡ್ತದ, ನೀ ರೆಡಿ ಇದ್ದರೆ. ಕಣ್ಣು ತೆಗೆದ ತಕ್ಷಣ ಹೂವಿನ ಜ್ಞಾನ ಅನಿವಾರ್ಯ, ಕಲರ್ ಜ್ಞಾನ ಅನಿವಾರ್ಯ, ರೂಪದ ಜ್ಞಾನ ಅನಿವಾರ್ಯ. ಅಲ್ಲಿ ಏನು ವಿಳಂಬ ಇಲ್ಲ, ಎಷ್ಟು ಸೆಕೆಂಡ್ ಹಿಡಿತದೆ? ಡಾಕ್ಟರ್ ಆಪರೇಷನ್ ಮಾಡ್ತಾರೆ ಕಣ್ಣಿಂದು, ಪಟ್ಟಿ ಕಟ್ತಾರೆ, ಎರಡದ ಬಿಟ್ಟು ನಾವು ಪಟ್ಟಿ ಬಿಸ್ತೀವಿ. ನಿಮ್ಮ ಮೊದಲಿನ ಕಣ್ಣಿನ ಯಾವ ದೋಷ ಇರೋದಿಲ್ಲ, ಹೀಗಾಗಿ ಎಲ್ಲವೂ ಇನ್ನು ಮುಂದೆ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ, ಹೊಸ ಜಗತ್ತು ಕಂಡಂಗೆ ಆಗ್ತದೆ ನಿಮಗೆ ಅಂತೆಲ್ಲ ಹೇಳ್ತಾರೆ. ಆಯ್ತು ಡಾಕ್ಟರ್, ಎರಡು ದಿನ ಮುಗ್ತದೆ, ಮೂರನೇ ದಿವಸ ಪಟ್ಟಿ ಬಿಚ್ಚಿನ ಬರ್ತಾರೆ. ಡಾಕ್ಟರ್ ಒಂದು ನಿಮಿಷ ಇರಿ, ನೀವು ಪಟ್ಟಿ ಬಿಚ್ಚಿದ ಮೇಲೆ ನನಗೆ ಕಣ್ಣು ಕಾಣಿಸ್ತದೆ ಅನ್ನೋ ಗ್ಯಾರಂಟಿ ಈಗ ಕೊಡ್ರಿ. ಅವನ ಪಟ್ಟಿ ಬಿಚ್ಚಿರು, ಹೌದ, ಪಟ್ಟಿ ಬಿಚ್ಚಿದ ಮೇಲೆ ಕಾಣಿಸೋದಪ್ಪ, ನಾ ಈಗ ಹೆಂಗ್ ಹೇಳ? ಇಲ್ಲ, ಈಗ ನನಗೆ ಗ್ಯಾರಂಟಿ ಕೊಡ್ರಿ, ಅವನ ಪಟ್ಟಿ ಬಿಚ್ಚು. ಆಗುದಿಲ್ಲ, ಆಗುದಿಲ್ಲ. ಪ್ರಮಾಣ ನನಗೆ ಜ್ಞಾನ ಕೊಡ್ತದ ಏನು ಗ್ಯಾರಂಟಿ ಅಂತ. ಅದಕ್ಕೆ ಪ್ರಮಾಣ ಅಂತ ಕರೆಯೋದು. ಅದು ಜ್ಞಾನ ಉತ್ಪತ್ತಿಗೆ ಪ್ರಮುಖವಾದ ಕಾರಣ ಆಗ್ತದೆ. ಹೀಗಾಗಿ ಅಲ್ಲಿ ಜ್ಞಾನೋಪದೇಶ, ಮಹಾವಾಕ್ಯ ಉಪದೇಶ ಅವಶ್ಯಕತೆ ಇದೆ. ಎರಡನೇ ವಿಚಾರ, ಬಾಕಿ ಎಲ್ಲ ಜ್ಞಾನಗಳು ಪ್ರತ್ಯಕ್ಷ ಜ್ಞಾನಗಳು ಅಥವಾ ಪರೋಕ್ಷ ಜ್ಞಾನ. ಪ್ರತ್ಯಕ್ಷ ಜ್ಞಾನ ಅಂತಂದ್ರೆ ಆ ಕ್ಷಣವೇ ನಿಮಗೆ ಅನುಭವಕ್ಕೆ ಬರುತ್ತದೆ. ಉದಾಹರಣೆ ಕೊಟ್ಟಿದ್ದೇನೆ ಹಿಂದಕ್ಕೆ, ಬೆಂಕಿನ ಮುಟ್ಟಿದ್ರೆ ಎರಡು ದಿವಸದ ನಂತರ ಕೈ ಸುಡುವುದಿಲ್ಲ, ಕರೆಂಟ್ ಮುಟ್ಟಿದ ತಕ್ಷಣ ಗಂಟೆ ನಂತರ ಶುಶ್ರಾಪ ಹಿಡಿಯೋದಿಲ್ಲ. ಎಲ್ಲ ಪ್ರತ್ಯಕ್ಷ, ಇಮ್ಮಿಡಿಯೇಟ್ಲಿ ತಕ್ಷಣವೇ ಅದು ಜ್ಞಾನ ಆಗಿಬಿಡುತ್ತದೆ ನಮಗೆ. ಇದೀಗ ಪ್ರತ್ಯಕ್ಷ ಜ್ಞಾನ ಅಂತ ಕರೀತಾರೆ. ಸ್ವರ್ಗಾದಿ ಅನ್ಯ ಲೋಕಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುವುದು ಇದಕ್ಕ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಆತ್ಮಜ್ಞಾನವು ಪ್ರತ್ಯಕ್ಷವೂ ಅಲ್ಲ, ಪರೋಕ್ಷವೂ ಅಲ್ಲ. ಏನಿದು ಹಾಗಾದರೆ? ಇದು ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನವನ್ನ ನಾವು ಹೊಂದಬೇಕಾಗಿದ್ದಲ್ಲಿ ಒಂದು ಮಾತ್ರ ಸತ್ಯ, ಅದನ್ನು ಹೊರಗಿನಿಂದ ತಂದುಕೊಳ್ಳುವಂತಹದ್ದಲ್ಲ, ಸುಟ್ಟಿಸುವಂತಹದ್ದಲ್ಲ, ಅದು ನಮ್ಮ ಸ್ವರೂಪವೇ ಆಗಿದೆ. ನನಗೆ ಗೊತ್ತಿಲ್ಲ, ಶಾಸ್ತ್ರ ಹೇಳುತ್ತದೆ, ಗುರುಗಳು ತಿಳಿಸಿಕೊಡ್ತಾರೆ, ನನಗೆ ಖಂಡಿತವಾಗಿಯೂ ಆತ್ಮಜ್ಞಾನ ಸಾಧ್ಯವಿದೆ ಅನ್ನುವ ನಿರ್ಧಾರಕ್ಕೆ ನಾವು ಬಂದದ್ದಾದರೆ ಶ್ರದ್ಧಾ ಅಲಗಾಡುವುದಿಲ್ಲ ಅಂತಹ ವಿಚಾರವನ್ನ ನಾವಿಲ್ಲಿ ಗುರುತಿಸ್ತೀವಿ. ಹೀಗೆ ಅಡಿಗೆಗೆ ಸಾಕ್ಷಾತ್ ಬೆಂಕಿಯು ಅತ್ಯಂತ ಅವಶ್ಯಕವಾದ ಸಾಧನೆಯೋ, ಹಾಗೆ ಮೋಕ್ಷಕ್ಕೆ ಜ್ಞಾನವು ಅತ್ಯಂತವಾಗಿ, ಎಂತಹ ಜ್ಞಾನ, ಅಪರೋಕ್ಷ ಜ್ಞಾನವು ಅತ್ಯಂತ ಸಹಜವಾಗಿ ಪ್ರತ್ಯಕ್ಷವಾಗಿ ಅದು ನಮಗೆ ಸಹಕಾರ ಮಾಡುತ್ತದೆ. ಅವಿರೋಧಿತಯ ಕರ್ಮ ನಾವಿದ್ಯಾ ವಿನಿವರ್ತಯೇ ವಿದ್ಯಾ ವಿದ್ಯಾಂ ನಿಹಂತೇವ ತೇಜಸ್ತಿಮಿರಸಂಘವತ್ ಅವಿರೋಧಿತಯ ಕರ್ಮ ನಾವಿದ್ಯಾಂ ವಿನಿವರ್ತಯೇ ವಿದ್ಯಾ ವಿದ್ಯಾಂ ನಿಹಂತೇವ ತೇಜಸ್ತಿಮಿರಸಂಘವತ್ ಕರ್ಮ ಅವಿದ್ಯಾಂ ನ ವಿನಿವರ್ತಯೇತ ಅನ್ನುವ ಬರ್ಕೊಡು. ಕರ್ಮ ಅವಿದ್ಯಾಂ ನ ವಿನಿವರ್ತಯೇತ. ಹಿ ಏಕೆಂದರೆ ಕರ್ಮ ಮತ್ತು ಜ್ಞಾನ ಇವು ಅವಿರೋಧವಾಗಿವೆ. ಕರ್ಮ ಮತ್ತು ಜ್ಞಾನ ಇವು ವಿರುದ್ಧ ಅಲ್ಲ, ಒಂದಕ್ಕೊಂದು ಇವು ಹ್ಯಾಂಡ್ ಇನ್ ಹ್ಯಾಂಡ್. ನೀ ಹಿಂಗ್ ಮಾಡು, ನಾ ಹಿಂಗ್ ಮಾಡ್ತೇನೆ, ನಾ ಹಿಂಗ್ ಮಾಡ್ತೇನೆ, ನೀ ಹಿಂಗ್ ಮಾಡು, ಒಂದಕ್ಕೊಂದು ಮಾತಾಡ್ಕೊಂಡು ಬರ್ರಿ. ವಿರೋಧ ಮಾಡಂಗಿಲ್ಲ. ಕರ್ಮ ಮತ್ತು ಅಜ್ಞಾನ ಒಂದಕ್ಕೊಂದು ಭಾರಿ ಗಾಢವಾದ ಸಂಬಂಧ ಇದೆ. ಇವತ್ತಲ್ಲ, ಅನಾದಿ ಕಾಲದಿಂದಲೂ ಕರ್ಮ ಮತ್ತು ಅಜ್ಞಾನ, ಅಜ್ಞಾನ ಮತ್ತು ಕರ್ಮ, ಕರ್ಮ ಮತ್ತು ಅಜ್ಞಾನ, ಅಜ್ಞಾನ ಮತ್ತು ಕರ್ಮ. ಅಜ್ಞಾನದಿಂದಾಗಿ ಕರ್ಮ ಪ್ರಾಪ್ತಿ, ಕರ್ಮವನ್ನು ಮಾಡ್ತಾ ಮಾಡ್ತಾ ಅಜ್ಞಾನದ ಒಳಗೆ ಇರ್ತೇವೆ ನಾವು, ಹೊರಗೆ ಬರೋದಿಲ್ಲ. ಹೀಗಾಗಿ ಅವಿರೋಧ ಕರ್ಮ ಮತ್ತು ಜ್ಞಾನ ಇವು ಅವಿರೋಧವಾಗಿವೆ. ಹಾಗಾದ್ರೆ ಅವಿದ್ಯೆಯ ನಾಶ ಯಾವಾಗ? ಅವಿದ್ಯೆಯ ವಿರೋಧಿ ಯಾರು ಅವರನ್ನು ತಗೊಂಡ್ಬರ್ಬೇಕು. ಅವಿದ್ಯೆಯ ವಿರೋಧಿ ಯಾರು ತಿಳ್ಕೊಳ್ಳಿ. ಅವಿದ್ಯೆಯ ವಿರೋಧಿ ವಿದ್ಯಾ. ವಿದ್ಯಾ ಅವಿದ್ಯಾಂ, ಎರಡನೇ ಸಾಲು, ವಿದ್ಯಾ ಅವಿದ್ಯಾಂ ನಿಹಂತೇವ. ವಿದ್ಯೆಯು ಅವಿದ್ಯೆಯನ್ನ ನಾಶ ಮಾಡುತ್ತದೆ. ನಿಹಂತಿ ಅಂದ್ರೆ ನಾಶ ಮಾಡುತ್ತದೆ. ವಿದ್ಯೆಯು ಅವಿದ್ಯೆಯನ್ನ ನಾಶ ಮಾಡುತ್ತದೆ. ಅದಕ್ಕೊಂದು ಉದಾಹರಣೆ, ತೇಜ ತಿಮಿರ ಸಂಘವತ. ತೇಜ ಅಂದ್ರೆ ಬೆಳಕು, ತಿಮಿರ ಅಂದ್ರೆ ಕತ್ತಲೆ. ಬೆಳಕು ಕತ್ತಲೆಯ ಸಂಬಂಧ ಬಂದಾಗ ಕತ್ತಲೆಯನ್ನ ವಿರೋಧ ಮಾಡುತ್ತದೆ, ಕತ್ತಲೆಗೆ ಸಹಕಾರ ಕೊಡುತ್ತದೆ, ವಿರೋಧ ಮಾಡುತ್ತದೆ. ಹಾಗೆಯೇ ವಿದ್ಯೆಯು ಅವಿದ್ಯೆಯನ್ನ ವಿರೋಧಿಸುತ್ತದೆ. ಕರ್ಮವು ಅಜ್ಞಾನವನ್ನು ಸಹಕರಿಸುತ್ತದೆ. ಹಾಗೆ ಒಂದು ನಿಮಿಷ ಜಿಜ್ಞಾಸೆ, ಕರ್ಮ ಜರಗಬೇಕಾದ್ರೆ ಕರ್ತ ಇರಬೇಕು. ಅನ್ಲೆಸ್ ಡೂಯರ್ ಇಸ್ ಅವೈಲಬಲ್, ನೋ ಕರ್ಮ ಕ್ಯಾನ್ ಬಿ ಡನ್. ಡೂಯರ್ ಬೇಕು. ಈ ಯಾರಿದ್ದಾನಲ್ಲ, ಈ ಆರ್ ಪ್ರತ್ಯಯ ಎಂ ಎ ಕೆ ಇ ಆರ್ ಮೇಕರ್ ಸಿ ಎಲ್ ಕೊನೆ ಪ್ರತ್ಯಯ ಯಾವ್ದು ಇಂಗ್ಲಿಷ್ ಒಳಗೆ ಇ ಆರ್ ಇ ಆರ್ ಇನ್ನೊಂದು ಪ್ರೊನೌನ್ಸಿಯೇಷನ್ ಅಂದ್ರೆ ಎರ್ ಅಂತ ಆಗ್ತದೆ ಪ್ರೊನೌನ್ಸಿಯೇಷನ್ ಎರ್ ಮಿಸ್ಟೇಕ್ ಮಾಡೋದು. ಸೊ ಈ ಯಾವನು ಮೇಕರ್ ಡೂವರ್ ಸಿಯರ್ ಲಿಸನರ್ ಇದ್ದಾನೆ ಇವನ್ ಆಲ್ವೇಸ್ ಮಿಸ್ಟೇಕ್ ಅನ್ ಫೆಲೋ ಎರ್. ಸೊ ಇವನ್ ಏನು ಏನ್ ತಪ್ಪು ಮಾಡ್ಯಾನ ಸ್ವಾಮಿ, ಅವನು ಮಾಡ್ತೀನಿ ಅಂತಾನೆ, ನೋಡ್ತೀನಿ ಅಂತಾನೆ, ಕೇಳ್ತೀನಿ ಅಂತಾನೆ, ಏನ್ ತಪ್ಪು ಮಾಡ್ಯಾನ ಅವನು? ಹಾ, ಅವನೇನ್ ತಪ್ಪು ಮಾಡಿದಾನ ಅಂತಂದ್ರೆ ತಾನು ಮಾಡುವಿಕೆಯನ್ನ ಹೊಂದೇ ಇಲ್ಲ, ತಾನು ನೋಡುವಿಕೆಯನ್ನ ಹೊಂದೇ ಇಲ್ಲ. ಅವೆಲ್ಲವುಗಳಿಂದಲೂ ಅವನು ಮುಕ್ತನಾಗಿದ್ದಾನೆ, ಆದರೆ ಅವನಿಗೆ ಗೊತ್ತಿಲ್ಲ. ದಟ್ ಇಸ್ ದಿ ಎರ್. ಆದರೆ ಅವನಿಗೆ ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಆದ್ದರಿಂದ ಅವನೇನಾಗಿದ್ದಾನೆ? ಡುಅರ್ ಆಗಿದ್ದಾನೆ, ಕರ್ತೃ ಆಗಿದ್ದಾನೆ. ಹಾ, ಈ ಗೊತ್ತಿಲ್ಲ ಅಂತ ಇದೆಯಲ್ಲ, ಇದು ಅಜ್ಞಾನ. ಗೊತ್ತಿಲ್ಲ ಏನಿದೆ, ಇದು ಅಜ್ಞಾನ. ಈವನ್ ನಮ್ಮ ವ್ಯವಹಾರದಲ್ಲಿ ಕೂಡ ಗೊತ್ತಿಲ್ಲ ಅಂದ್ರೆ ಹೋಗ್ಬಿಡು, ಗೊತ್ತಿಲ್ಲ ಹೋಗ್ಬಿಡು, ಅಜ್ಞಾನ ಇದ್ದಾನೆ ಹೇಳ್ಬಿಟ್ಬಿಡು ಅವ್ರು. ಅಜ್ಞಾನ ಏನು ಗೊತ್ತಿಲ್ಲ. ಇಂತಹ ಏನು ಗೊತ್ತಿಲ್ಲ ಅವನಿಗೆ, ದಟ್ ಇಸ್ ನಾವು ಇಂಪಾರ್ಟೆಂಟ್. ಅವನಿಗೇನು ಗೊತ್ತಿಲ್ಲ, ಡಿಗ್ರಿ ಮಾಡ್ಕೊಂಡಾನ, ಡಬಲ್ ಡಿಗ್ರಿ ಮಾಡ್ಕೊಂಡಾನ, ಯೂನಿವರ್ಸಿಟಿ ಹೋಗ್ಯಾನ, ಕನ್ವೊಕೇಶನ್ ಅಟೆಂಡ್ ಆಗ್ಯಾನ, ಎಮ್ ಎ ಮಾಡ್ಕೊಂಡಾನ, ಏನೇನೋ ಮಾಡ್ಕೊಂಡಾನ, ಏನು ಗೊತ್ತಿಲ್ಲ ಅವನಿಗೆ? ಅವೆಲ್ಲ ಗೊತ್ತವ. ಅವೆಲ್ಲ ಯಾರಿಗೆ ಗೊತ್ತವ? ಅವ ಯಾರು ಅಂತ ಗೊತ್ತಿಲ್ಲ. ಅವೆಲ್ಲ ಯಾರಿಗೆ ಗೊತ್ತವ? ಅವೆಲ್ಲ ಯಾರಿಗೆ ಗೊತ್ತು? ಓಕೆ, ನಾನು ಯೂನಿವರ್ಸಿಟಿ ಡಿಗ್ರಿ ಮಾಡಿಕೊಂಡಿದ್ದೇನೆ, ಯಾರಿಗೆ ಗೊತ್ತಿದು? ನನಗೆ ಗೊತ್ತು. ಆ ನಾನು ಯಾರು ಗೊತ್ತ? ನಿನಗೆ ಗೊತ್ತಿಲ್ಲ. ಅಂದ್ರೆ ಗೊತ್ತಿಲ್ಲದೆ ಇದ್ದವನಿಗೆ ಎಷ್ಟೊಂದು ಗೊತ್ತುಪಡಿಸಿದ್ದಾದರೆ ಆ ಗೊತ್ತಿಲ್ಲ ಅನ್ನೋದು ಹೋಗ್ತದೆ. ನಮ್ದು ಸಿಂಪಲ್ ಲೆಕ್ಕಾಚಾರ ಚಿದ್ರೂಪಾನದ ಉಪನ್ಯಾಸ, ಎಲ್ ಕೆ ಜಿ ಯು ಕೆ ಜಿ ಉಪನ್ಯಾಸ ಇದ್ದಾನೆ. ಬಾರಿ ಪಂಡಿತ ನಮ್ಮ ಕ್ಲಾಸ್ಗೆ ಬರೋ ಅವಶ್ಯಕತೆನೇ ಇದೆ. ಈಗ ಆನ್ಸರ್ ಪೇಪರ್ ಒಳಗೆ ಗೊತ್ತಿಲ್ಲ ಅಂತ ಬರೆದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೋ? ನಚಿಕೇತ ಕೇಳಿದ ಪ್ರಶ್ನೆ ಗೊತ್ತಿತ್ತ ನಿಂಗೆ? ನನಗೆ ಗೊತ್ತಿಲ್ಲ ಅಂತ ಉತ್ತರ ಬಂದ್ಬಿಟ್ರೆ ಜೀರೋ ಕೊಟ್ಬಿಡ್ತಾರ? ಜೀರೋಕ್ಕೆ ಐದರಿಂದ ಇಂಟು ಮಾಡಿದ್ರೆ ಎಷ್ಟಾಗ್ತದೆ? ಜೀರೋ ಇಂಟು ಫೈವ್, ಜೀರೋ ಇಂಟು ಟೆನ್, ಜೀರೋ ಇಂಟು ಎಸ್ ಎಸ್ ಎಲ್ ಸಿ, ಜೀರೋ ಇಂಟು ಡಿಗ್ರಿ, ಜೀರೋ ಇಂಟು ಎಮ್ ಎ ಕಾಣ ಎಲ್ಲ ಚೈಲ್ಡ್ ಕ್ಯಾನ್ ಆನ್ಸರ್ ನೆವರ್ ಮೈಂಡ್ ಹೌ ಮೆನಿ ಅಪಾರ್ಟ್ಮೆಂಟ್ಸ್ ಯು ಹ್ಯಾವ್ ಗಾಟ್, ಬಟ್ ಅಲ್ಟಿಮೇಟ್ ರಿಸಲ್ಟ್ ಈಸ್ ಜೀರೋ. ಬಟ್ ಡೋಂಟ್ ಟೆಲ್ ಅವರ್ ಪ್ರಧಾನಮಂತ್ರಿ ಲೈಕ್ ದಿಸ್, ಬಿಕಾಸ್ ಈಸ್ ನಾಟ್ ಜೀರೋ. ಹಿ ನೋಸ್ ದಿ ನಾಲೆಡ್ಜ್, ಈಸ್ ಕಂಪ್ಲೀಟ್. ಅವರ್ ಪ್ರಧಾನಮಂತ್ರಿ ಈಸ್ ಕಂಪ್ಲೀಟ್ ಪ್ಲಸ್ ಸಮ್ ಆಭೂಷಣ. ಈಸ್ ಅ ಪ್ರಧಾನಮಂತ್ರಿ ಆಲ್ಸೋ, ಹಿ ವಾಂಟ್ಸ್ ಟು ಹೆಲ್ಪ್ ಇಂಡಿಯಾ, ಹಿ ವಾಂಟ್ಸ್ ಟು ಸ್ಟ್ರೆಂಗ್ತನ್ ಇಂಡಿಯಾ. ಓಕೆ ಫೈನ್, ಸಾವಿ ಇಲ್ಲದ ಹೋದ್ರೇನು? ಜೀರೋ ಇಂಟು ಮಂತ್ರಿ, ಜೀರೋ ಇಂಟು ಎಮ್ ಎಲ್ ಎ, ಎವ್ರಿಥಿಂಗ್ ಜೀರೋ. 110 ವರ್ಷ ಬದುಕ್ಯಾರ್ರಿ ಜೀರೋ. ಬಟ್ ಡೋಂಟ್ ಟೆಲ್ ದಿಸ್ ಟು ಮಾಮಾಜಿ, ಹಿ ನೋಸ್, ಹಿ ನೋಸ್. ಇದೆಲ್ಲ ಪರ್ಫೆಕ್ಷನ್ ಆದ್ಮೇಲೆ ಪೂಜ್ಯ ಸ್ವಾಮೀಜಿ ಅವರಿಗೆ ಸನ್ಯಾಸ ಒಪ್ಪಿಕೊಂಡು ಅಬ್ಸರ್ವ್ ವೆರಿ ಕೇರ್ಫುಲಿ ದಿವ್ಯ ಹೌ ಹಿ ಹ್ಯಾಸ್ ಡೆಡಿಕೇಟೆಡ್ ಹಿಮ್ಸೆಲ್ಫ್ ದಿವ್ಯ ಹೌ ಹಿ ಹ್ಯಾಸ್ ಟೇಕನ್ ಕ್ಲಾಸಸ್ ದಿವ್ಯ ಹೌ ಹಿ ಹ್ಯಾಸ್ ಮೂವ್ಡ್ ದಿ ಪೀಪಲ್ ಪೂಜ್ಯ ಸ್ವಾಮೀಜಿ ಹ್ಯಾಸ್ ಅಬ್ಸರ್ವ್ ವೆರಿ ವೆರಿ ವೆರಿ ಕೀನ್ಲಿ ಹಿ ಹ್ಯಾಸ್ ಅಬ್ಸರ್ವ್ ಇಟ್ ದೆನ್ ಈ ಡಿಸೈಡೆಡ್ ಹಿ ಕಾಲ್ಡ್ ಮಿ ಟೆಲ್ ಹಿಮ್ ಐ ಎಮ್ ಗಿವಿಂಗ್ ಸನ್ಯಾಸ್ That is last sannyas. After Swamiji has not given sannyas to anybody. Oh, he was a sannyas. Ah. Record. That is the last batch. Ah. Amazing. So he gave ಕರ್ತಾ ಇಸ್ ಆಲ್ವೇಸ್ ಇಗ್ನೋರೆಂಟ್ ಈಗ ನಮಗೆ ಸಂಸಾರ ಬೇಡ ಅಂದ್ರೆ ಕರ್ಮ ಬೇಡ ಕರ್ಮ ಬೇಡ ಅಂದ್ರೆ ಕರ್ತ ಬೇಡ ಕರ್ತ ಬೇಡ ಅಂದ್ರೆ ಇಗ್ನೋರೆನ್ಸ್ ಬೇಡ ಅಜ್ಞಾನ ಬೇಡ ಅಜ್ಞಾನ ಬೇಡ ಅಂದ್ರೆ ಏನ್ ಮಾಡ್ಬೇಕು ಜ್ಞಾನ ಒಂದೇ ಸಾರಿ ವಿದ್ಯಾ ಅವಿದ್ಯಾಂ ನಿಹಂತೇವ ವಿದ್ಯೆಯು ಮಾತ್ರ ಅವಿದ್ಯೆಯನ್ನು ನಾಶ ಮಾಡುತ್ತದೆ ನೀನು ಹತ್ತು ಬಿಟ್ಟು ಸಿಮೆಂಟ್ ಹೊತ್ತಂಗ ನೀ ಏನು ಹೊತ್ಕೊಂಡು ನಿಂತ್ಕೊಂಡ್ರು ಕೂಡ ಅಜ್ಞಾನ ಹೋಗೋದಿಲ್ಲ ಈ ನಾಥ ನಾಥ ಪಂಥ ಅಂತ ಇರ್ತ ಗೋರಖನಾಥ ಸಂಪ್ರದಾಯದವರು ಅವರು ಘೋರ ತಪಸ್ಸು ಏನೇನು ತಪಸ್ಸು ಮಾಡ್ತಾರೆ ಅವರು ನಾವೊಬ್ಬನನ್ನು ನೋಡೇನಿ 23 ವರ್ಷ ಅವ ಕೆಳಗೆ ಕೂತೇ ಇಲ್ಲ ನಿಂತುಕೊಂಡ ನಿದ್ದೆ ಮಾಡೋದು ನಿಂತುಕೊಂಡ ಎಲ್ಲ ಊಟ ಮಾಡೋದು ಎಲ್ಲ ನಿಂತುಕೊಂಡ ಅವನಿಗೆ ಒಂದು ಕೋಲು ಹಿಂಗೆ ಮಾಡಿ ಒಂದು ಆ ಕೋಲಿಗೆ ಒಂದು ಟೇಬಲ್ ಮಾಡಿ ಇಟ್ಬಿಟ್ಟಾರೆ ಆ ಕೋಲ್ ಮೇಲೆ ಅವ ಮಲಗ್ತಾನೆ ಆ ಪ್ಲೇಟ್ ಮೇಲೆ ಒಂದೇ ಒಂದು ಕೋಲು ಇದು ಇದು ಇದು ಪ್ಲೇಟ್ ಅಂತ ನೋಡಿ ಸೆಂಟ್ರಿ ಒಂದು ಕೋಲು ಹಿಂಗೆ ಹಿಂಗೆ ಹಿಂಗೆ ಇದ ಮೇಲೆ ತಟ್ಟೆ ಇಟ್ಕೋತಾನೆ ಇದ ಮೇಲೆ ಚಾಯ್ ಇಟ್ಕೋತ ಅಲ್ಲೇ ಇಲ್ಲಿ ಇನ್ನೊಂದು ಸಮೀಪದಲ್ಲಿ ಮಲಗೊಂದಕ್ಕೆ 14 ಕಿಲೋಮೀಟರ್ ದೂರ ಅವಾಗ ಕೋರ್ಸ್ ಮಾಡ್ತಾ ಇದ್ದಾಗ ಒಬ್ಬ ಗಿಡ ಹಾಕಿದವ 6 ತಿಂಗಳ ಕೆಳಗೆ ಬಂದಿಲ್ಲ ಎಲ್ಲ ಅಲ್ಲೇ ಯೋಚನ ಯಾವ್ದು ಸರ್ ಅವ್ರು ಕೆಳಗೆ ಬರ್ತಾರೆ ಅಂತಂದ್ರೆ ಹಾರ ಎಷ್ಟು ಜನ ಎಷ್ಟು ಈ ಸ್ವಾಮಿ ತಪಸ್ಸು ಮುಗಿಸಿ ಕೆಳಗೆ ಬರ್ತಾರಂತ ಅವ್ರ ಅನುಭವ ಕೇಳೋಣ ಬಂದ್ರಿ ಜನ ಮರಳೋ ಜಾತ್ರೆ ಬ್ಯಾನ್ ಏ ಇನ್ನೂ ಭಾರಿ ಮಜಾ ಅದ ಅವ ದುರ್ದೈವದ ಸಂಗತಿ ಅಂತಂದ್ರೆ ಈ ಆಶ್ರಮದಲ್ಲಿ ಏನೋ ಸೇವಾ ಮಾಡ್ತೀನಿ ಅಂತ ಬಂದವ ಏನ್ ಮಾಡ್ತೀನಿ ಬಂದ ದನ ಕಾಯ್ಕೊಂಡು ನಾ ಇಲ್ಲಿ ಸೇವಾ ಮಾಡ್ಕೊಂಡು ಇರ್ತೇನೆ ಅಂತ ಬಂದ ನಮ್ಗೆ ಕೊಟ್ಟಿಗಿತ್ತಿ 7-8 ಒಳ್ಳೆ ಹಸುಗಳಿದ್ವು ಜಾತಿ ಹಸುಗಳು ಸೊ ದನ ಕಾಯ್ಕೊಂಡು ನಾ ಇರ್ತೇನೆ ಅಂತ ಬಂದ 16-18 ವರ್ಷ ಇರ್ಬೇಕು ಅವನು 16-18 ವರ್ಷ ಇಟ್ಕೊಪ್ಪ ನೋಡ್ಕೊಪ್ಪ ಆಮೇಲೆ ಸನ್ಯಾಸ ಕೊಡ್ರಿ ಅಂತ ಕೂತ್ಕೊಂಡ ನೋಡ್ರಪ್ಪ ಸಮಾಧಾನ ಮಾಡ್ಕೊ ನಾನು ಯಾರಿಗೇನು ಅನ್ನೋದಿಲ್ಲಲ್ಲ ಸಮಾಧಾನ ಮಾಡ್ಕೊಪ್ಪ ನೋಡೋಣ ಸಮಯ ಸಿಕ್ಕಾಗ ನೋಡ ಅವ್ರಿಗೆ ಅವಸರ ಬಹಳ ಅವರಿಗೆ ಇವರಿಗೆ ಎಲ್ಲರಿಗೂ ಲಾಬಿ ಮಾಡ್ದ ಹೇಳ್ರಿ ಸನ್ಯಾರಿಗೆ ನಂಗೆ ಸನ್ಯಾಸ ಕೊಡಂತ ಸನ್ಯಾಸ ಕೊಡಂತ ಗಣಪತಿ ಅಂತವ್ರು ಕಿವಿ ಹಿಡಿದು ಕೇಳಬೇಕು ಸನ್ಯಾಸ ಕೊಂಡು ಏನು ಮಾಡ್ತೀವಿ ಹುಚ್ಚ ನೀವು ಓದಿಲ್ಲ ಅಭ್ಯಾಸ ಮಾಡಿಲ್ಲ ಏನಿಲ್ಲ ಏನು ಮಾಡ್ತೀಯ ಏ ಸನ್ಯಾಸ ನೋಡಿ ಆಮೇಲೆ ಓದ್ತೇನೆ ರೀ ನೋಡ ನೀವು ಓದು ಎಲ್ಲ ಮಾಡು ಆಮೇಲೆ ನಾನು ಸನ್ಯಾಸ ಕೊಡಿಸ್ತೀನಿ ಸ್ವಾಮಿ ಕರ್ಕೊಂಡು ಬರ್ತೀನಿ. ಅವ್ರ ಇದು ಮುಂದೆ ಕೂತಿದ್ದು ತಪ್ಪು ಅನುಭವಿಸ್ಬೇಕು. ಸೊ ಅವನೇನು ಮಾಡ್ದ, ನಾವು ಓದ್ತೇನೆ ಮಾಡಿ ಓದಿ ಶುರು ಮಾಡ. ಅವ್ರ ಮಂಜುನ್ ಹಿಡ್ದ, ಇವ್ರು ಹಿಡ್ದ, ಸ್ವಲ್ಪ ಸಂಸ್ಕೃತ ಹೇಳ್ಕೊಡ್ರಿ, ನನಗೆ ಶ್ಲೋಕ ಹೇಳ್ಕೊಡ್ರಿ, ಮಂತ್ರ ಹೇಳ್ಕೊಡ್ರಿ ಅಂತೆಲ್ಲ ಶುರು ಮಾಡ್ದ. ಅದನ್ನು ಎಲ್ಲ ಮಾಡ್ಕೊಂಡ ಆಮೇಲೆ ಮತ್ತೆ ಗಣಪತಿ ಬಂದಿದ್ರಿ ಮುಂದಿನ ಕ್ಯಾಂಪಿಗೆ. ಇದ್ದಾನೆ ನೋಡ್ರಿ, ನಾ ಇಷ್ಟೆಲ್ಲ ಕಲ್ತೇನೆ, ಈಗ ಸನ್ಯಾಸ ಕೊಡ್ತೀರಿ. ಅಷ್ಟೊತ್ತಿ ಆಗಲೇ ಕಳ್ಕೊಳ ಶುರು ಮಾಡಿದ್ದ, ಅವನ್ ಎರಡು ಮೂರು ಕೇಸ ಸಿಕ್ಕಕೊಂಡ, ಇದೆಲ್ಲ ಬೇರೆ ಆಗಿತ್ತು. ಎಂತ ಸನ್ಯಾಸ ಕೊಡುದು ಅವನಿಗೆ, ಎಲ್ಲ ಮೋಸ ವಂಚನೆ ಕಳ್ತನ. ಯಾರೋ ಮಧ್ಯ ಬರ್ತೀವಿ ಒಬ್ರು ಸಿಟ್ಟಿಗೆದ್ದು ಹೋಗ್ತೇನೆ, ಏನು ಕಟ್ಟಡ ಹೊರ ಹಾಕೊಂಡಿದ್ದ ನಾನು. ಅವ ಸಾಗರ ಹತ್ರ ಎಲ್ಲ ಹೋದ, ಅಲ್ಲಿ ಸಾಗರ ಹತ್ರ ಎಲ್ಲ ಹೋಗ್ಬಿಟ್ಟು ಮೂರ್ನಾಲ್ಕು ವರ್ಷ ಅಂತ ನಾ ಸಾಗರಕ್ಕೆ ಉಪನ್ಯಾಸ ಮಾಡಕ್ ಹೋಗಿದ್ದೆ. ಅವಾಗ ಮಸ್ತ್ ಸನ್ಯಾಸಿ ಬಟ್ಟೆ ಹಾಕೊಂಡು ಒಬ್ಬ ಬಂದಪ್ಪ. ಏ ಅವಜಿ ಅಡ್ಬಿದ್ದೆ, ನಿಮ್ ಶಿಷ್ಯ ನಾನು. ಅವ ಅವನೇ ಹಾಕ್ಬಿಡಪ್ಪ, ಎಲ್ಲೋ ಹೋಗಿ ತಗೊಂಡಿಲ್ಲ ಸರಿ ಅಂತ. ಅವಾಗ ಸುತ್ತಮುತ್ತಿದ್ದವ್ರು ಅವ್ರೆಲ್ಲ ಬಂದ್ರು, ಸ್ವಾಮೀಜಿ ಇವ ನಿಮ್ ಶಿಷ್ಯ ಅಂದ್ರೆ ನಮ್ಗೆ ಇವತ್ತೇ ಗೊತ್ತಾಗ್ತದೆ, ಸಾಮಾನ್ಯ ಅಲ್ಲ ಸ್ವಾಮೀಜಿನು. ಏನಪ್ಪ ಹಾರಿ ತಪಸ್ಸು ಸ್ವಾಮೀಜಿ, ಇವಂದು ಹಾರಿ ತಪಸ್ಸು ಏನಂತ ಅದಕ್ಕೆ ಮುಳ್ಳು ಮುಳ್ಳು ಹಿಂಗೆ ಎಲೆ ಎಲೆ ಇರ್ತಾವ್ರು ನಮ್ಮಲ್ಲಿ ಒಂದು ಡಬ್ಬಗಳ್ಳಿ ಡಬ್ಬಗಳಿ ಅದಲ್ಲ, ಹಾ ಆ ಡಬ್ಬಗಳ್ಳಿ ಹಾಸ್ಕೊಂಡು ಅದನ್ನ ಮಲಗುತ್ತಾನೆ ಇವ. ಹಾ ಮುಳ್ಳು ಪವಾಡ ನೋಡ, ಮುಳ್ಳು ಪವಾಡ ಮುಳ್ಳು ಪವಾಡ ಮಾಡ್ತಾನೆ ಹಾಗೆ ಹೀಗೆ ಅಂತ ಬ್ಯಾಗ್ ತೆಗದ. ನೋಡ ಏನೇ ವಿಚಿತ್ರ ವಿಚಿತ್ರ ಇರ್ತದ, ಬ್ಯಾಗ್ ತೆಗೆದ ಫೋಟೋ ತೋರಿಸೋ ಜೊತೆಗೆ ನಾ ಹಿಂಗೆ ಸ್ವಲ್ಪ ಬ್ಯಾಗ್ನ ಏನಕ್ಕೆ ನೋಡಿದೆ, ಅಲ್ಲಿ ನನ್ನ ಬಾಜುಕ್ಕೆ ಕೂತ್ಕೊಂಡಿದ್ದು ಅವ ಒಂದು ಫೋಟೋ ಇತ್ತು. ನೋಡಿ ಸ್ವಲ್ಪ ದಿವಸ ನಾನು ನಮಸ್ಕಾರ ಮಾಡಿ ಎಲ್ಲ ಮಾಡುದು ನಾನು, ನೀವ ನನ್ನ ಗುರು. ಅಯ್ಯೋ ಅಮ್ಮಂದೆ ವಿದ್ಯಾ ವಿದ್ಯಾ ನಿಹಂತೇವ ಅಲ್ಲ, ಅವಿದ್ಯಾ ವಿದ್ಯಾ ನಿಹಂತೇವ. ಏನಪ್ಪ ಹಿಂಗ್ ಮಾಡಿದ್ರಿ? ಅವ ಇನ್ನು ಕ್ಯಾರಿ ಮಾಡಿದಾನಂತೆ ಆ ಫೋಟೋನ, ಇನ್ನು ಕ್ಯಾರಿ ಮಾಡಿದಾನೆ, ಬ್ಯಾಗ್ನ ಇಟ್ಕೊಂಡಾನೆ, ಸ್ವಲ್ಪ ಪ್ರಸಿದ್ಧ ಆಗಿಬಿಡ್ತಾನೆ. ಅವ್ರಿಗೆ ಹತ್ತಾರು ಸಾವಿರ ಜನ ಭಕ್ತರಿದ್ದಾರೆ, ಬಸ್ ಮಜಾ ಆದೋಗಿದ್ದ. ಆತ್ಮಜ್ಞಾನ ಒಂದು ಇಲ್ಲ ಅಂದರೆ ಸಾಧಕನು ಸಾಧಕನಲ್ಲ, ಶ್ರಾವಕನು ಶ್ರಾವಕನಲ್ಲ, ಶ್ರೋತೃ ಶ್ರೋತೃ ಅಲ್ಲ. ನಾ ಹೇಳ್ತೀನಿ ನಿಮಗೆ, ಅದು ಒಂದಿರ್ಬೇಕು, ಜ್ಞಾನ ಒಂದಿರ್ಬೇಕ, ಬಾಕಿದು ಏನು ಇದ್ರು ಒಂದೇ ಇದ್ದಿದ್ರು ಒಂದೇ ಚಲೈನ ಜ್ಞಾನ ಇರ್ಬೇಕು. ಜನರಿಗೆ ಈ ಬಟ್ಟೆ ಹಾಕೊಂಡ ಮೇಲೆ ಯು ಶುಡ್ ಹ್ಯಾವ್ ಅ ಸ್ಟಫ್ ಟು ಗಿವ್ ದೆಮ್. ವಾಟ್ ಸ್ಟಫ್ ಯು ಹ್ಯಾವ್ ಗಾಟ್? ಏನಿದೆ? ಕೆಲವೊಂದು ಮೋಸ, ಕೆಲವೊಂದು ವಂಚನೆ, ಕೆಲವೊಂದು ಸುಳ್ಳು, ಕೆಲವೊಂದು ಅಪರ ತಪರ, ಇವುಗಳನ್ನ ಇಟ್ಕೊಂಡು ನೀ ಹೇಗೆ ಜನರಿಗೆ ಮಾರ್ಗದರ್ಶನ ಮಾಡ್ತೀಯ? ಆದ್ದರಿಂದ ಭಗವತ್ಪಾದರು ಹೇಳ್ತಾರೆ, ವಿದ್ಯಾ ಅವಿದ್ಯಾಂ ನಿಹಂತೇವ ತೇಜ ತಿಮಿರ ಸಂಗವತ್. ನಾಲ್ಕನೇ ಶ್ಲೋಕ, ಪರಿಚ್ಛಿನ್ನ ಇವ ಜ್ಞಾನ ತನ್ನಾಶೇ ಸತಿ ಕೇವಲ ಸ್ವಯಂ ಪ್ರಕಾಶತೆ ಹ್ಯಾತ್ಮ ಮೇಘಾಪಾಯೇಷು ಮಾನಿವ. ಪರಿಚ್ಛಿನ್ನ ಇವ ಜ್ಞಾನ ತನ್ನಾಶೇ ಸತಿ ಕೇವಲ ಸ್ವಯಂ ಪ್ರಕಾಶತೆ ಹ್ಯಾತ್ಮ ಮೇಘಾಪಾಯೇಷು ಮಾನಿವ. ಪರಿಚ್ಛಿನ್ನ ಇವ ಅಜ್ಞಾನ ಪರಿಚ್ಛಿನ್ನ ಇವ ಸ್ವರೂಪದ ಅಜ್ಞಾನದಿಂದಾಗಿ ತಾನು ಸೀಮಿತನು, ತಾನು ಅಲ್ಪನು ಅನ್ನುವ ಸಿದ್ಧಾಂತಕ್ಕೆ ಬಂದಿದ್ದಾನೆ. ನಮ್ಮೆಲ್ಲರ ಸಿದ್ಧಾಂತ ಹೇಗಿದೆ ಅಂದ್ರೆ, ನಾವಿಷ್ಟೇಪ್ಪ, ಇನ್ ಏನ್ ತಾನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ? ಈ ಶರೀರ ಇನ್ನೊಂದು 4 ವರ್ಷ 10 ವರ್ಷ ಇರುತ್ತೆ, ಪರಿಚ್ಛಿನ್ನ ಇವ ಇವ ಅಲ್ಪನಂತೆ ಅನಂತ ಪರಿಪೂರ್ಣನೆ ನಾನಾಗಿದ್ದರೂ ಕೂಡ ಅಜ್ಞಾನಾತ್, ಅಜ್ಞಾನದಿಂದಾಗಿ ನಾ ಏನ್ ಅನ್ಕೊಂಡಿದ್ದೀನಿ, ಅಲ್ಪನಂತೆ. ಆ ಅಜ್ಞಾನವು ನಾಶವಾಗಿದ್ದೇ ಆದರೆ ತತ್ ನಾಶೇ ಸತಿ, ಆ ಅಜ್ಞಾನವು ನಾಶವಾಗಿದ್ದೇ ಆದರೆ ಕೇವಲ ಸಚ್ಚಿದಾನಂದಂ ಬ್ರಹ್ಮ ಆತ್ಮ. ಹೇಗೆ ಸ್ವಯಂ ಪ್ರಕಾಶತೆ, ಸ್ಪಷ್ಟವಾಗಿ ಬರುತ್ತೆ ಸ್ವಯಂ ಪ್ರಕಾಶ. ಏನು ಪ್ರಕಾಶ? ಆತ್ಮ ಸ್ವಯಂ ಪ್ರಕಾಶತೆ. ಅಜ್ಞಾನ ಒಂದು ನಾಶ ಆಗಿಬಿಡ್ತು ಅಂತಂದ್ರೆ ಆತ್ಮನು ತನ್ನಷ್ಟಕ್ಕೆ ತಾನೇ ಸ್ಪಷ್ಟವಾಗಿ ಬಿಡ್ತಾನೆ. ಅದಕ್ಕೊಂದು ಉದಾಹರಣೆ, ಮೇಘ ಅಪಾಯೇ ಅಂಶುಮಾನ್ ಇವ. ಅಂಶು ಅಂದ್ರೆ ಸೂರ್ಯ, ಮೇಘ ಅಂದ್ರೆ ಮೋಡ. ಮೇಘ ಅಪಾಯೇ, ಮೋಡಗಳು ಸರಿದೋದ ಮೇಲೆ ಅಂಶು ಪ್ರಕಾಶಗೊಳ್ಳುತ್ತಾನೆ. ಸೂರ್ಯನು ಹೊರಗಿನಿಂದ ಬರೋದಿಲ್ಲ, ಅಲ್ಲೇ ಇರ್ತಾನೆ, ಇಲ್ಲೇ ಇಲ್ಲ. ಇವತ್ತು ಸೂರ್ಯ ಬಂದೇ ಇಲ್ಲ, ಎಲ್ಲ ಮುಚ್ಕೊಂಡ್ಬಿಡ್ತದೆ ಅಂತ ನಾವು ಮಾತಾಡ್ತೇವೆ. ಸೂರ್ಯ ಬಂದಿಲ್ಲಲ್ಲ, ಬಂದಾನೆ. ಆದರೆ ಆ ಇಷ್ಟು ಮೋಡ ಆ ಮಹಾ ಸೂರ್ಯ ಶಕ್ತಿಯನ್ನು ಮುಚ್ಚಿ ಹಾಕಿದಂತೆ ಈ ಅಜ್ಞಾನವು ಆತ್ಮನನ್ನ ಮುಚ್ಚಿ ಹಾಕಿದೆ. ಮೇಘ ಅಪಾಯೇ ಅಂಶುಮಾನಿವ. ಇವು ನೀವು ನಲ್ವತ್ತು ನಿಮಿಷ ಟಾಕ್ ಇರ್ತಾವ, ಅಷ್ಟೇ ಜಾಸ್ತಿ ಇರೋದಿಲ್ಲ ಈ ಈವ್ನಿಂಗ್ ಟಾಕ್.